ರೆಡ್ ಅಲರ್ಟ್ ಯೆಲ್ಲೋ ಅಲರ್ಟ್ ಬಗ್ಗೆ ಜಾಸ್ತಿ ನಮಗೆ ಮಾಹಿತಿ ಗೊತ್ತಿರಲಿಲ್ಲ, ಅದರದ್ದು ನಮಗೆ ಮೀನಿಂಗು ಗೊತ್ತಿರಲಿಲ್ಲ. ಸೊ ಈ ಕಾರ್ಯಕ್ರಮದಿಂದ ನಮಗೆ ಸಾಕಷ್ಟು ಇದ್ರ ಮೇಲೂ ಮಾಹಿತಿ ಸಿಕ್ಕಿದೆ. ಧನ್ಯವಾದಗಳು. ವಿಶ್ವನಾಥ್ ಮುಗ್ಗಿ ವಿಲೇಜ್ ಹಾಸನ್ ಇಂದ ಏನ್ ಹೇಳ್ತಾರೆ ಅಂದ್ರೆ, ನಿಮ್ದು ಏನ್ ಮಾಹಿತಿ ಇದೆ ಮಳೆ ಮೇಲೆ ಅದು ಬಹಳ ನಮ್ಗೆ ಉಪಯೋಗ ಆಯ್ತು. ಯಾಕಂದ್ರೆ ನಾವು ಸಾಕಷ್ಟು ಕೃಷಿ ಚಟುವಟಿಕೆನ ಈಗ ಅನುಸರಿಸ್ತಾ ಇದ್ದೀವಿ. ಆಮೇಲೆ ನಾವು ಈಗ ಪ್ಲಾಂಟಿಂಗು ಮಾಡಬೇಕು, ಪ್ಲಸ್ ಸೋಯಿಂಗು ಮಾಡಬೇಕು. ಸೊ ಈ ಮಳೆ ಮಾಹಿತಿಯಿಂದ ನಮ್ಗೆ ಸಾಕಷ್ಟು ಉಪಯೋಗ ಆಗಿದೆ. ಇದು ಈ ತರ ಎಲ್ಲ ರೈತರಿಗೂ ನಮ್ಮ ಕರ್ನಾಟಕದಲ್ಲಿ ಇದರಿಂದ ಸಾಕಷ್ಟು ಅನುಕೂಲ ಆಗಿದೆ. ಆಮೇಲೆ ಹನುಮಂತ್ ಎಂ ಪೂಜಾರಿ ಅವರು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಇಂದ ಹೇಳ್ತಾರೆ, ದಟ್ ನನಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ತು ಹೆಬ್ಬಗೋಡಿಯಿಂದ. ಸೊ ನಮ್ಮ ಸ್ಥಳಕ್ಕೆ ಇದು ಬಹಳ ಪ್ರಾಕ್ಟಿಕಲ್ಲು, ಆಮೇಲೆ ಬಹಳ ಯೂಸ್ಫುಲ್ ಇನ್ಫಾರ್ಮೇಶನ್ ಈ ಕಾರ್ಯಕ್ರಮದ ನಮಗೆ ಸಿಕ್ಕಿದೆ. ಇದು ಏನ್ ಮಾಡ್ಬೇಕಂದ್ರೆ, ನಾವು ಬೆಳೆ ಆಮೇಲೆ ಕೃಷಿ ಚಟುವಟಿಕೆನ ಈ ಪರಿಸರ ವೈಪರೀತ್ಯತೆಗೆ ನಾವು ಕನೆಕ್ಟ್ ಮಾಡಬೇಕು. ಸೊ ಈ ಕನೆಕ್ಷನ್ ಇಂದ ಅಥವಾ ಲಿಂಕ್ ಇಂದ ನಮಗೆ ಸಾಕಷ್ಟು ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಸಿಕ್ಕುತ್ತೆ, ಇದು ನಾವು ಮುಂದುವರಿಸಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಆಮೇಲೆ ಬಿ ಎಂ ವಿಶ್ವನಾಥ್ ರಾಮಸಾಗರ್ ಬಳ್ಳಾರಿ ಜಿಲ್ಲೆಯಿಂದ ಹೇಳಿದ್ರು, ದಟ್ ಈ ಕಾರ್ಯಕ್ರಮ 13ನೇ ತಾರೀಕು ನೀವು ಏನು ಬ್ರಾಡ್ಕಾಸ್ಟ್ ಮಾಡಿದ್ದೀರಾ ಅದು ಬಹಳ ನಮಗೆ ಯೂಸ್ಫುಲ್ ಆಯಿತು. ಇದರಿಂದ ಸಾಕಷ್ಟು ಅನಾಹುತನ ನಾವು ತಡ್ಕೋಬಹುದು. ಈ ಕಂಪ್ಲಿ ತಾಲೂಕಿನಲ್ಲಿ ಭತ್ತ ಆಮೇಲೆ ಬಾಳೆ ಆಮೇಲೆ ಬೇರೆ ಕ್ರಾಪ್ಸ್ ನ ಎಲ್ಲ ನಾವು ಬೆಳೀತಾ ಇದ್ದೀವಿ. ಆಮೇಲೆ ಏನಾಗಿದೆ ಅಂದ್ರೆ, ಈ ಭತ್ತ ಆಮೇಲೆ ಬಾಳೆ ಬೆಳೆಗೆ ಸಾಕಷ್ಟು ಹಾನಿಯಾಗಿದೆ ಇದರಿಂದ ಜೋರು ಮಳೆಯಿಂದ. ಸೊ ಹಾಗಾಗಿ ವಿ ಹ್ಯಾವ್ ಸಫರ್ಡ್ ಎ ಲಾಟ್, ಅಂದರೆ ನಮ್ಗೆ ಸಾಕಷ್ಟು ಅನಾನುಕೂಲ ಆಗಿದೆ. ಸೊ ಇದರಿಂದ ಜೋರು ಮಳೆಯಿಂದ ಸಾಕಷ್ಟು ನಮಗೆ ಅನಾನುಕೂಲ ಆಗಿದೆ, ನಷ್ಟ ಆಗಿದೆ. ಆಮೇಲೆ ನೀರಲ್ಲಿ ನಿಂತು ಬಿಟ್ಟಿದೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಸೊ ಹಾಂ, ಎದುರಿಸ್ತಾ ಇದ್ದೀವಿ. ಸೊ ನಾವು ಏನು ಮಾಡಬೇಕಂದ್ರೆ, ಈ ಥರ ಇನ್ಫಾರ್ಮೇಶನ್ ನಮಗೆ ಟೈಮ್ಗೆ ಸಿಗ್ತಾ ಇದ್ರೆ ನಮಗೆ ಸಾಕಷ್ಟು ಪರಿಹಾರ ಸಿಕ್ಕತ್ತೆ. ಆಮೇಲೆ ಶಿವಮೂರ್ತಿ ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ ಇಂದ ಹೇಳ್ತಾರೆ, ಈ ಹವಾಮಾನ ಮಿತ್ರ ಪ್ರೋಗ್ರಾಮ್ ಇಂದ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇದೇ ತರ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನಾ ಪ್ರೋಗ್ರಾಮ್ ನಲ್ಲೂ ಕೆಲವು ಸಲ ಈ ಹವಾಮಾನ ಮಿತ್ರ ಪ್ರೋಗ್ರಾಮ್ ತರ ಸಾಕಷ್ಟು ಅವ್ರ ಮಾಹಿತಿ ನಮಗೆ ಸಿಕ್ಕಿದೆ. ಬಟ್ ಇದು ಏನಂದ್ರೆ, ನಮ್ಮ ಕರ್ನಾಟಕದಾಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೀವು ನಮಗೆ ಕೊಡ್ತಾ ಇದ್ದೀರಾ. ಸೊ ಇದರಿಂದ ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಆಮೇಲೆ ಅಗ್ರೋಫಾರೆಸ್ಟ್ರಿ ಆಗಲಿ, ಇದಕ್ಕೆ ಸಾಕಷ್ಟು ನಮಗೆ ಹೆಲ್ಪ್ ಸಿಕ್ಕತ್ತೆ. ಇದನ್ನ ಈ ಪ್ರೋಗ್ರಾಮ್ ನಾವು ಕಂಟಿನ್ಯೂ ಮಾಡಬೇಕು. ಆಮೇಲೆ ಮಂತಪ್ಪ ಹಾವೇರಿ ಬಾಗಲಕೋಟೆ ಇಂದ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಮುಂದೆ ಏನ್ ಎಷ್ಟು ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಯಾರ ತರ ಮಳೆ ಬರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಡಾಕ್ಟರ್ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಸಾಕಷ್ಟು ಅನುಕೂಲ ಆಗಿದೆ. ಅಕ್ಷಯ್ ಚಕ್ರವರ್ತಿ ಅವರೇ, ಇಷ್ಟೆಲ್ಲ ನಮ್ಮ ಕೇಳುಗರು ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮವನ್ನು ಕೇಳಿ ತಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ಮಾಹಿತಿಯನ್ನು ಕಳಿಸಿದ್ದಾರೆ. ಅದಕ್ಕೆ ತಾವು ಉಪಯುಕ್ತವಾದ ಉತ್ತರವನ್ನು ಕೂಡ ನೀಡಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಹೀಗೆ ನಮ್ಮ ಕಾರ್ಯಕ್ರಮವನ್ನು ಕೇಳುಗರೆ ಕೇಳ್ತಾ ಇರಿ. ಇನ್ನೂ ಉಪಯುಕ್ತವಾದ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಮುಂಬರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋರಿದ್ದಾರೆ. ಇನ್ನೂ ನಾವು 21 ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ. ಈಗ ಇದು ಕೇವಲ ಇವತ್ತಿಂದು 5ನೇ ಕಾರ್ಯಕ್ರಮ ಆಗಿದೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-emri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಹವಾಮಾನ ಮಿತ್ರ ಸರಣಿಯ 5ನೇ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 7:20. ಈಗ ಕೇಳಿ ಹವಾಮಾನ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ ಸ್ಥಳೀಯ ಕ್ವಿಂಟಾಲ್ ಹಾಗೂ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 2,375 ರಿಂದ 2,400 ರೂಪಾಯಿಗಳು. ಇನ್ನು ಭತ್ತ ಹಳೆ ಸೋನಾ ಮಸೂರಿ 2,900 ರೂಪಾಯಿಗಳು. ಅಕ್ಕಿ ಇತರೆ 2,650 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ. ಕಡಲೆಕಾಳು ಜವರಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 5,000 ರಿಂದ 5,969 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,050 ರೂಪಾಯಿಗಳು. ಇನ್ನು ಅಲಸಂದಿ 6,170 ರಿಂದ 6,260 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4,819 ರೂಪಾಯಿಗಳು. ಭತ್ತ 1,809 ರಿಂದ 2,089 ರೂಪಾಯಿಗಳು. ತೊಗರಿ ಕೆಂಪು 6,310 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಕ್ ಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆ. ಭತ್ತ ಹೊಸ ಸೋನಾ ಮಸೂರಿ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 1,950 ರೂಪಾಯಿಗಳು. ಸಜ್ಜೆ 2,160 ರಿಂದ 2,600 ರೂಪಾಯಿಗಳು. ತೊಗರಿ 6,560 ರಿಂದ 6,900 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ. ಒಣಮೆಣಸಿನಕಾಯಿ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ 5,000 ರಿಂದ ಗರಿಷ್ಠ 10,400 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 1,960 ರಿಂದ 2,100 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1,800 ರಿಂದ 2,250 ರೂಪಾಯಿಗಳು. ಭತ್ತದ RNR ಹೊಸದು 2,280 ರಿಂದ 2,503 ರೂಪಾಯಿಗಳು. ಇನ್ನು ಭತ್ತದ RNR ಹಳೆಯದು 2,600 ರಿಂದ 2,904 ರೂಪಾಯಿಗಳು. ತೊಗರಿ 6,300 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಲಿಂಗಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿಬಂದರೆ. ಇದು ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರ. ಈಗ ಸಮಯ 7:23 ಆಗುತ್ತಲಿದ್ದು ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಮತ್ತು ರಾಮಣ್ಣ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು. ಭವನ ಯಾರು ಕಾಣಲಿಲ್ಲ ಶಿವನ ಹೆಣ್ಣು ಗಂಡು ಗುಳಿ ನೀತಿ ಪದ ನಡಿ ಕೆಡಿಸರ ಸಾಧುರುನ ಹೆಣ್ಣು ಗಂಡು ಗುಳಿ ನೀತಿ ಪದ ನಡಿ ಕೆಡಿಸರ ಸಾಧುರುನ ಕಲಿವಿಗದೊಳಗ ಕರ್ಮ ಹೆಚ್ಚಿತು ಕೆಟ್ಟ ಬೈತ ಭವನ ಯಾರು ಕಾಣಲಿಲ್ಲ ಶಿವನ ಹೆಣ್ಣು ಗಂಡು ಗುಳಿ ನೀತಿ ಪದ ನಡಿ ಕೆಡಿಸರ ಸಾಧುರುನ ಸಾಧು ಎನ್ನ ಬೇಕು ಶ್ರೀ ಶ್ರಾವಣಗ ಕೇಳಿ ಸತ್ಯ ವಚನ ಭಾವತ ವೈತರ ಭಗವಾನ ಸಂಸಾರದಲ್ಲಿ ನಮಗೇನು ಫಲ ಎಂದು ಕೈದರ ಯೋಜನ ಇಲ್ಲದಿದ್ದು ನಮಗೇನು ಫಲ ಎಂದು ಕೈದರ ಯೋಜನ ಇಲ್ಲದಿದ್ದು ನಮಗೇನು ಫಲ ಎಂದು ಕೈದರ ಯೋಜನ ತಂದಿ ಕರೆಸಿ ಕೇಳಿದರು ಅವರು ಹೊಂದಿನ ಬೆಳಿಲಿಲ್ಲೋ ಮುಂದಿನ ಹವಸೆ ಗುಣ ಬೆಳಿಲಿಲ್ಲೋ ಮುಂದಿನ ಹವಸೆ ಗುಣ ಜಾತಿ ಜಾತಿ ನಾವು ಮಾಡಬೇಕಂತೀವಿ ತೋರಿಸಬೇಕು ನೀನ ಜಾತಿ ಜಾತ್ರೆ ನಾವು ಮಾಡಬೇಕಂತೀವಿ ತೋರಿಸಬೇಕು ನೀನ ಜಾತಕ ಒಲದೆಂದು ಮಗ ಶ್ರವಣ ತಿಳಿದ ಅನುಮಾನದಾಗ ಶ್ರವಣನ ಸುಂದರಿಸಿ ಬರೋಣ ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ ಕೈಲಾಸದೊಳಗ ಮಾತಾಡುತ್ತಾರೋ ಏನೇನ ಕೈಲಾಸ ಇಬ್ಬರು ಕೂಡಿ ಪಾರ್ವತಿ ಶಿವನ ಇಬ್ಬರು ಕೂಡಿ ಪಾರ್ವತಿ ಶಿವನ ಕಬಡ್ಡಿ ಅವತ್ತು ಬರುತ್ತಾನೋ ಒಬ್ಬ ಶ್ರಾವಣ ಅವನ ಜಾಗ ಮಾಡಬೇಕು ಹಸನ ಅವನ ಜಾಗ ಮಾಡಬೇಕು ಹಸನ ಹುಲಿ ಕರಳಿ ಮುಂದಲಿತು ಮಾಡು ತಾವು ಶರಣ ನೀ ತಿರುಗಿ ಹೋಗ ಶ್ರಾವಣ ನೀ ತಿರುಗಿ ಹೋಗ ಶ್ರಾವಣ ತಾಯಿ ತಂದಿಗೆ ವಚನ ಕೊಟ್ಟು ಬಂದೀನಿ ನಾನ ತಿರುಗಿ ಹೋಗೋದಿಲ್ಲೋ ಇನ್ನ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ಬಕ್ಕಿ ಬಕ್ಕಿ ಮುರುಗ ಜಾತಿ ಬಕ್ಕಿ ಬಕ್ಕಿ ಮುರುಗ ಜಾತಿ ಮೊದಲ ಮಾಡಿ ಹೇಳವು ಆದೀನ ತಿಳಿಯಲಿಲ್ಲ ಮುಂದಿಲ್ಲ ಹವಸೆ ಕುನ ದಾರು ಹೇಳಿದರೆ ಕೇಳಲೆವಂಟರು ಕಾಂತಾರ ನಡಿವಾಗ ದಾರು ಹೇಳಿದರೆ ಕೇಳಲೆವಂಟನು ಕಾಂತಾರ ನಡಿಯಾಗ ಇಂದ ಮುಂದ ಯಾರು ಇಲ್ಲ ಒಬ್ಬ ವಂಟ ಶ್ರಾವಣನು ಹೋಗಿ ಹಾರಣ್ಯ ಸೇರಿದನು ಹೋಗಿ ಹಾರಣ್ಯ ಸೇರಿದನು ಅರಣ್ಯ ಕಾಂತಾರಣ್ಯ ಗುಡ್ಡ ಸೇರಿದನು ತಿರುಗಾಡಿ ನೀರ ಹುಡುಕುವನು ತಿರುಗಾಡಿ ನೀರ ಹುಡುಕುವನು ಹುಲಿ ಕರಡಿಗೆ ಒದರಿ ಹವ ಕೇಳುವನು ನೀರ ಕಂಡಿರೇನು ನೀವು ನೀರ ನೋಡಿರಿ ಹಕ್ಕಿ ಪಕ್ಷಿಗಳಿಗೆ ಒದರಿ ಹವ ಕೇಳುವನು ನೀವು ನೀರ ನೋಡಿರೇನು ನೀವು ನೀರ ಕಂಡಿರೇನು ದರಿ ತಪ್ಪಿದ್ದಂತ ಹುಲಿ ಗುಲ್ಲು ಗಂಟು ಹಾಕುವನು ಕಲ್ಲು ಮುಳ್ಳು ಕೂನ ಮಾಡುವನು ದರಿ ತಪ್ಪಿದ್ದಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಗಿಡ ಕಲ್ಲಿ ಕೂನ ಮಾಡುವನು ಅದು ತೆಪ್ಪಿದ್ದಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಕಲ್ಲಿ ಕೂನ ಮಾಡುವನು ಗಿಡ ಕಲ್ಲಿ ಕೂನ ಮಾಡುವನು ತಾಯಿ ತಂದೆ ಅಂತರು ಬರಲಿಲ್ಲ ಮಗ ಶ್ರಾವಣನು ಹುಳಿ ಕರಡಿಕೊಂಡಿದ್ದಾವೆ ಉಡಗಡೆ ಕಳವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಉಡಗಡೆ ಕಳವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಮುಂದ ಕೇಳರಿ ಕಂದ ಶ್ರಾವಣಗ ಬಂದೆ ಹಂತೆ ಕಾಲ ಮುಂದ ಕೇಳರಿ ಕಂದ ಶ್ರಾವಣಗ ಬಂದೆ ಹಂತೆ ಕಾಲ ಸೂಚನೆ ಇಲ್ಲ ಬ್ರಹ್ಮ ಬರಿದಕ್ಕೂ ಬಿಡುವುದಿಲ್ಲ, ಬ್ರಹ್ಮ ಬರಿದ ಪೂರ್ವದ ಲಿಖಿ ತವು ಎಂದು ಬಿಡುವುದಿಲ್ಲ, ಬ್ರಹ್ಮ ಬರಿದ ಪೂರ್ವದ ಲಿಖಿ ತವು ಎಂದು ಬಿಡುವುದಿಲ್ಲ.